ಹಾಕೋಬೇಕು. ಮಲ್ಸಿಟ್ ಮಾಡಿ ನಾವು ಏನು ಮಾಡ್ತೀವಿ ಅಂತಂದರೆ ನಿಮ್ಗೆ ಹೇಳ್ತೀವಿ ನಾವು ಇಷ್ಟು ಪ್ರಮಾಣದಲ್ಲಿ ಟ್ರೈಕೋಡರ್ಮಾ ಅಂತೇಳಿ ನಾವು ಬೀಜೋಪಚಾರ ಮಾಡಿ ಸಸಿಗಳು ಬೀಜ ನೆಟ್ಟಿ ಹಾಕಿ ನಾವು ಒಂದು ತಿಂಗಳಿಂದ ನಿಮ್ಗೆ 20-25 ದಿನಕ್ಕೆ ಒಂದೊಂದು ಯಾವ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿ ಬೆಳೆದಿರ್ತಕ್ಕಂಥ ಸಸಿಗಳನ್ನು ಬಿಟ್ಟು ಇನ್ನು ಬೇರೆ ಇರ್ತಕ್ಕಂಥ ಸಸಿಗಳನ್ನು ಕಿತ್ತಾಕ್ಬಿಡ್ರಿ. ಕಿತ್ತಾಕಿದ ಮೇಲೆ 40-45 ದಿನಕ್ಕೆ ನಾವು ಏನು ಮಾಡ್ತೀವಿ, ನಮಗೆ ನಿಂಬೆ ಆಕಾರದಲ್ಲಿ ಗಾತ್ರದಲ್ಲಿ ಬಂದಾಗ, ಹಣ್ಣಿನ ಗಾತ್ರ ನಿಂಬೆ ಆಕಾರದಲ್ಲಿ ಬಂದಾಗ ಅವಾಗ ಏನು ಮಾಡ್ಬೇಕಂತಂದರೆ ಒಂದು ಗಿಡಕ್ಕೆ ನಿಮಗೆ ಮಿನಿಮಮ್ 3-4 ಕಾಯಿಗಳನ್ನು ಬಿಟ್ಟು ಮಿಕ್ಕಿದ ಕಾಯಿಗಳನ್ನು ನಾವು ತೆಗೆದು ಹಾಕ್ಬಿಡ್ಬೇಕು. ಅದು ಎದಕ್ಕೋಸ್ಕರ ಅಂತಂದರೆ ನಮಗೆ ಒಳ್ಳೆ ಸೈಜ್ ಬರಬೇಕು, ಒಳ್ಳೆ ಇಳುವರಿ ಬರಬೇಕಂತಂದರೆ ಒಂದು ಸಸಿಗೆ ಮಾತ್ರ 3-4 ಕಾಯಿಗಳನ್ನು ಮಾತ್ರ ಬಿಡಬೇಕು. ಬಿಡೋದ್ರಿಂದ ನಮಗೇನಾಗತ್ತಂದರೆ ಒಳ್ಳೆ ಸೈಜ್ ಬರುತ್ತೆ, ರೇಟು ಚೆನ್ನಾಗಿ ಸಿಗುತ್ತೆ, ಒಳ್ಳೆ ನಮಗೆ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ಇದರಲ್ಲಿ ಅಂದರೆ ಒಂದು ಸಸಿಗೆ 3-4 ಕಾಯಿಗಳು ಅಷ್ಟೇ ಸಾಕಂತೀರ, ಮತ್ತು ಮುಂದೆ ಹಾಗೆ ಏನಾದರೂ ಕಾಯಿಗಳನ್ನು ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ಅಥವಾ 3-4 ಸಸಿಗಳ ಕಾಯಿಗಳು ಸಾಕಂತಿರ್ತಾವೆ? ನಾವು ಒಂದು ಸಸಿಗೆ 3-4 ಕಾಯಿಗಳು ಸಾಕು, ಜಾಸ್ತಿ ಬಿಡಬಾರ್ದು. ಜಾಸ್ತಿ ಬಿಡೋದ್ರಿಂದ ಏನಾಗತ್ತಂದರೆ ನಮಗೆ ಸೈ ಚೆನ್ನಾಗಿ ಬರೋದಿಲ್ಲ, ಯಾಕಂತಂದರೆ ಎಲ್ಲ ಪೋಷಕಾಂಶಗಳು ಕಾಂಪಿಟೇಷನ್ ಆಗಿಬಿಡುತ್ತೆ. ಕಾಂಪಿಟೇಷನ್ ಆಗಿ ನಮಗೆ ಬೇಕಾದಂಥ ಪೋಷಕಾಂಶ ಎಲ್ಲ ಹಣ್ಣಿನಗಳಿಗೂ ಸಿಗೋದಿಲ್ಲ. ಅದಕ್ಕೋಸ್ಕರ 3-4 ಹಣ್ಣುಗಳನ್ನು ಬಿಟ್ಟರೆ ನಮಗೆ ಒಳ್ಳೆ ಇಳುವರಿ ಕೂಡ ತಾವು ಪಡ್ಕೋಬಹುದು. ಯಾವ ರೀತಿ ಏನಾದರೂ ಸಸ್ಯ ಸಂರಕ್ಷಣೆ ಇರಬಹುದು, ಜೊತೆಗೆ ಈಗ ಸಾಕಷ್ಟು ಮಾರ್ಕೆಟ್ನಲ್ಲಿ ಅದು ನ್ಯೂಟ್ರಿಯಂಟು ಈ ನ್ಯೂಟ್ರಿಯಂಟು ಅದು ಟಾನಿಕ್ ಇದು ಟಾನಿಕ್ ಅಂತೇಳಿ ಕಲ್ಲಂಗಡಿ ಬೆಳೆಗೆ ರೈತರು ತಂದು ಹೊಡಿತಾ ಇರ್ತಾರೆ. ಇಲ್ಲಿ ಏನು ಮಾಡ್ಬೇಕಂದ್ರೆ ಕಲ್ಲಂಗಡಿ ಬೆಳೆ ಹಾಕ್ತಾರೆ, ನಾಟಿ ಆಗತ್ತೆ, ಎಲ್ಲ ಮೊಳಕೆ ಬರ್ತತ್ತೆ, ಒಂದು 15-20 ದಿವಸ ಆಗತ್ತೆ, ಆಮೇಲೆ ಅದಕ್ಕೇನು ಸಬ್ಸಿಕ್ವೆಂಟ್ ಆಗಿ ಏನೇನು ಉಪಚಾರ ಮಾಡಬೇಕಾಗತ್ತೆ ಕಲ್ಲಂಗಡಿಗೆ? ನಾವು ಇನ್ನೊಂದು ಏನಂತಂದರೆ ಇಲ್ಲಿ ಕಲ್ಲಂಗಡಿಯಲ್ಲಿ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಇದ್ದಾಗ ಸಸ್ಯ ಪ್ರಚೋದಕ ಅಂತ ಬಳಸ್ಕೋಬೇಕಾಗತ್ತೆ. ಇಲ್ಲಿ ಏನಂತಂದರೆ 20 PPM ಜಿಬ್ಬರ್ಲಿಕ್ ಆಮ್ಲ ಅಂತೇಳಿ ದ್ರಾವಣ ಅಂತ ಏನು ಹೇಳ್ತೀವಲ್ಲ, 1 ಲೀಟ್ರ್ ನೀರಿಗೆ 20 PPM ಒಂದು ಲೀಟ್ರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡೋದರಿಂದ ಗಾತ್ರ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ಕಲ್ಲಂಗಡಿಯಲ್ಲಿ ಕೀಟಗಳ ಸಂರಕ್ಷಣೆಗೆ ಬಂದಾಗ ಏನಾಗ್ಬಿಡುತ್ತಂದರೆ ರೈತರಿಗೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ನಮಗೆ ರಸ ಹೀರುವ ಕೀಟಗಳು ಸ್ವಲ್ಪ ಜಾಸ್ತಿ ಆಗ ಪ್ರಮಾಣದಲ್ಲಿ ನಮಗೆ ಕಂಡು ಬರುತ್ತೆ. ಯಾಕಂತಂದರೆ ಕಲ್ಲಂಗಡಿಯಲ್ಲಿ ರಸ ಹೀರುವ ಕೀಟಗಳು ಏನು ಸ್ಟ್ರಿಪ್ಸ್ ಮೈಟ್ಸ್ ಆಪಿಡ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಕಂಟ್ರೋಲ್ ಮಾಡಿದರೆ ನಮಗೆ ಮಿನಿಮಮ್ ಪರ್ಸೆಂಟ್ ನಮಗೆ ಕಲ್ಲಂಗಡಿ ಬೆಳೆದಂಗೆ. ಯಾಕಂತಂದರೆ ನಮಗೇನಂತಂದರೆ ಇಲ್ಲಿ ಏನಾಗ್ಬಿಡುತ್ತಂತಂದರೆ ನಮಗೆ ಕುಂಬಳ ದುಂಬಿ ಅಂತ ಬರ್ತಾವೆ, ಇಲ್ಲ ಸಸ್ಯ ಏನು ಅಂತ ಬರುತ್ತೆ. ಅದಕ್ಕೇನು ಮಾಡಬೇಕಂದ್ರೆ ಬಿತ್ತನೆ ಆದ 2-3 ವಾರಗಳ ನಂತರ ಪ್ರತಿ ಲೀಟರ್ ನೀರಿಗೆ ಮೆಲಾಥಿಯನ್ 50 EC ಅಂತ ಹೇಳ್ತೀವಿ ನಾವು, ಅಥವಾ ನಮಗೆ ಕಾರ್ಬರಿಲ್ ಅಂತ ಹೇಳ್ತೀವಿ, 4 ಗ್ರಾಮ್ ಕಾರ್ಬರಿಲ್ ಅಥವಾ 50 PWD ಅಂತೇಳಿ ನಮ್ಗೆ ಏನಾಗುತ್ತಂದ್ರೆ 1 ಲೀಟರ್ ನೀರಿಗೆ ಕರೆಸಿ ಸಿಂಪಡಣೆ ಮಾಡಿದಾಗ ನಮ್ಗೆ ರಸ ಇರುವ ಕೀಟಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ ನಮಗೆ ರಸ ಇರುವ ಕೀಟಗಳಕ್ಕೆ ನಮಗೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ನಾವು, ಪ್ರತಿ ಹಳದಿ ಮೊಹಕ್ಕ ಬೆಲೆಗಳಂತ ಹೇಳ್ತೀವಲ್ಲ, ಅದನ್ನೇನು ಮಾಡಬೇಕು, ಪ್ರತಿ ಎಕರೆಗೆ ಒಂದು 10-15 ಮೊಹಕ್ಕ ಬೆಲೆಗಳನ್ನು ಹಾಕೊಂಡಾಗ ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ರಸ ಇರುವ ಕೀಟಗಳು ಬೆಳೆಯ ಅಂತರದಲ್ಲಿ 1 ಫೀಟಿನ ಅಂತರದಲ್ಲಿ ನಾವು ಹಾಕೊಂಡಾಗ ಅದು ಕೀಟಗಳು ಹಾರಾಡ್ತಿರ್ಬೇಕಾದ್ರೆ ನಮಗೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ಗೆ ಅಂಟ್ಕೊಂಡು ನಮಗೆ ರಸ ಇರುವ ಕೀಟಗಳು ಕೂಡ ಪ್ರಮಾಣದಲ್ಲಿ ಕೂಡ ನಾವು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ನಾವು ಸಿಂಪರಣೆ ಮಾಡೋದು ಕೂಡ 4 ಸಿಂಪರಣೆ ಮಾಡುತ್ತಿದ್ದೇವೆ ಅಂತಂದರೆ ಮಿನಿಮಮ್ 2 ಸಿಂಪರಣೆ ಕಡಿಮೆ ಮಾಡುತ್ತೆ ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಹಾಕೋದ್ರಿಂದ ನಿಮಗೆ ಉತ್ತಮ ಕೀಟಗಳ ಸಂರಕ್ಷಣೆ ಕೂಡ ನಾವು ಮಾಡ್ಕೋಬೋದಾಗಿದೆ. ಕಲ್ಲಂಗಡಿಯಲ್ಲಿ ನಾವು ಗಮನಿಸಿದಾಗೆ ರೈತರು ಹೇಳೋದು ಕಲ್ಲಂಗಡಿ ಇನ್ನೇನು ಕಾಯಿ ಆಗಿರ್ತದೆ, ಸ್ವಲ್ಪ ಸ್ವಲ್ಪ ದೊಡ್ಡ ಸೈಜ್ ಕಾಯಿ ಬಂದಿರ್ತದೆ, ಸಾಧಾರಣ ಸೈಜ್ ಕಾಯಿ ಆದಾಗ ಕಲ್ಲಂಗಡಿ ಬೆಳೆ ಎಲೆಗಳ ಮೇಲೆ ಒಂದು ಹಾವಿನ ಆಕಾರದಲ್ಲಿ, ಭಾಳಷ್ಟು ಜನ ರೈತರು ಹೊಲದಲ್ಲೆಲ್ಲ ನೋಡ್ತೀವಿ ಹಾವಿನ ಆಕಾರದಲ್ಲಿ ಬೆಳ್ಳಗೆ ಹಿಂಗೆ ಸ್ಟ್ರಿಪ್ಸ್ಗಳು ಬಂದ್ಬಿಡ್ತವೆ, ಅದರಿಂದ ಕಾಯಿ ಸೈಜ್ ಆಗೋಲ್ರಿ, ರೋಗ ಬಂದ್ಬಿಟ್ಟದ, ಬೂದಿ ರೋಗ ಅಂತಾರೆ, ಏನೇನೋ ರೋಗ ಹೇಳ್ತಿರ್ತಾರೆ ರೈತರು, ಬೂದಿ ರೋಗನೂ ಬಂದ್ಬಿಡುತ್ತೆ. ಇದಕ್ಕೆ ಏನು ಸಮಸ್ಯೆ ಇದು, ಇದನ್ನು ಬರಲಾರ್ದಂತೆ ಏನು ಮಾಡ್ಬೇಕು ರೈತರು, ಬಂದಾಗ ಏನು ಮಾಡ್ಬೇಕು? ಅದೇ ನಾವು ಸರ್ಪೆಂಟೈನ್ ಲೀಫ್ ಮೈನರ್ ಅಂತ ಏನು ಕರಿತೀವಿ, ಅದನ್ನು ಏನು ಎಲೆ ಮೇಲೆಗಳನ್ನು ಅವ್ರಿಗೆ ಹಾವಿನ ಆಕಾರದ ಎಲೆಗಳ ಮೇಲೆ ನಮಗೆ ಹಾವಿನ ಆಕಾರದ ಇದು ಕಾಣಿಸುತ್ತೆ, ಸ್ಟವ್ ಕಾಣಿಸ್ತಿತ್ತು ಅಂತ ಹೇಳ್ತಿರ್ತಾರಲ್ಲ, ಅದಕ್ಕೆ ಏನು ಮಾಡ್ಬೇಕಂತಂದರೆ ಪ್ರತಿ ಲೀಟ್ರ್ ನೀರಿಗೆ ನಾವು ಆ ಥರ ಏನಂತಂದರೆ ಬಂದಾಗ ಅದು ಏನಾಗ್ಬಿಡುತ್ತಂದರೆ ಎಲೆ ಸಣ್ಣದೆಲ್ಲಿಗೆ ಮುಂದೆ ಫಸ್ಟಿಗೆ ಏನು ಓಲ್ಡ್ ಲೀವ್ಸ್ ಏನು ಇರ್ತಾವಲ್ಲ ಆ ಎಲೆಗಳ ಮೇಲೆ ಫಸ್ಟಿಗೆ ಕಂಡು ಬರ್ತದೆ. ಆಮೇಲೆ ಏನು ಬರಬರ್ತಾ ಕ್ರಮೇಣ ಆಗಿ ಅದೇನು ಅಂಥ ದೊಡ್ಡ ಹಾನಿಯನ್ನು ಮಾಡಲ್ಲ, ಬಟ್ ಏನಂತಂದರೆ ರಸ ಹೀರಿ ಎಲೆಗಳದು ಮುಟ್ಟರುಗಳು ನಮಗೆ ಜಾಸ್ತಿ ಕಂಡು ಬರುತ್ತೆ ಇಲ್ಲಿ. ಅದಕ್ಕೆ ನಾವು ಪ್ರತಿ ಲೀಟ್ರ್ ನೀರಿಗೆ ಆಸಿಪೇಟ್ 1 ಲೀಟ್ರ್ ನೀರಿಗೆ 1 ಗ್ರಾಮ್ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಕೀಟಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಈಗ ಮೊನ್ನೆ ಒಬ್ಬರು ರೈತರು ಹೇಳಿದರು, ಸರ್ ಕಲ್ಲಂಗಡಿ ಹಾಕಿದ್ದೆ ಸೈಜ್ ಕಲ್ಲಂಗಡಿ ಸಾಧಾರಣ ಮೀಡಿಯಂ ಸೈಜ್ ಆಗಿತ್ತು, ಮುಂದೆ ಸೈಜೇ ಆಗಲಿಲ್ಲ, ಬಳ್ಳಿ ರೋಗ ಬಂತು, ಬಳ್ಳಿ ಎಲಿನ ಒಣಗಾಕತ್ತಿಬಿಟ್ಟು ಒಂದೊಂದು ಎಲೆ ಒಣಗಿದು, ಬೂದಿ ರೋಗ ಬಂತು, ಭಾಳಷ್ಟು ಹಾನಿ ಆಗಿಬಿಡು ಸರ್ ಕಲ್ಲಂಗಡಿ ಆಗಲೇ ಇಲ್ಲ, ಲಾಸ್ ಆಗಿಬಿಡ್ತು ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ಮುನ್ನೆಚ್ಚರಿಕೆಯನ್ನು ತಗೋಬೇಕು? ವಿಶೇಷವಾಗಿ ಕಲ್ಲಂಗಡಿಗೆ ರೋಗದ ಸಮಸ್ಯೆ ಭಾಳಷ್ಟು ಹೇಳ್ತಿರ್ತಾರೆ ರೈತರು. ನಮಗೆ ಈ ಥರ ರೋಗ ಬಂದಾಗ ನಾವೇನು ಮಾಡ್ಕೋಬೇಕಂದ್ರೆ ಚಿಬ್ಬು ರೋಗ ಅಂತೀವಿ, ಅಥವಾ ನಾವೇನಂತ ಬೂಜು ತುಪ್ಪಟ್ಟ ರೋಗ ಅಂತ ಹೇಳ್ತೀವಿ ನಾವು, ಕರೆದಿಲ್ಲ ಬೂದಿ ರೋಗ ಅಂತ ಏನು ಕರಿತೀವಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಕಂಡು ಬಂದಾಗ ಸ್ವಲ್ಪ ಅಲ್ಲಿ ಇಲ್ಲಿ ನಮಗೆ ಎಲೆಗಳ ಮೇಲೆ ಭಾಗ ಅಲ್ಲಿ ಒಂಚೂರು ಏನಂತಂದರೆ ನಮಗೆ ಸ್ವಲ್ಪ ಎಲೆ ಚುಕ್ಕಿ ಕಂಡು ಬಂದಾಗ ಪ್ರತಿ ಲೀಟ್ರ್ ನೀರಿಗೆ 1 ml ನೀವು ಕಾಂಟಾಫ್, ಅದನ್ನ ನಾವು ಹೆಕ್ಸಾಕ್ನೋಜಲನ್ ಅಂತ ಕರಿತೀವಿ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 1 ml ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಆ ರೋಗವನ್ನು ಕೂಡ ತಡೆಗಟ್ಬೋದು. ಆಮೇಲೆ ಇನ್ನೊಂದೇನಂತಂದರೆ ನಾವು ಕಲ್ಲಂಗಡಿಯಲ್ಲಿ ನಿಮಗೆ ಮನೆಯಲ್ಲಿ ಆಕಳ ಇತ್ತು ಅಂತಂದರೆ ಪ್ರತಿ ಲೀಟ್ರ್ ನೀರಿಗೆ ಅಂದರೆ 16 ಲೀಟ್ರ್ ನೀರಿಗೆ 1 ಲೀಟ್ರ್ ನಾವು ಗೋಮೂತ್ರ ಹಾಕಿ ಸಿಂಪರಣೆ ಮಾಡುವುದರಿಂದ ಈ ರೋಗಗಳನ್ನು ಕೂಡ ತಾವು ತಡೆಗಟ್ಬೋದು. ಇನ್ನೊಂದೇನಂತಂದರೆ ಮೆಟ್ಲಾಕ್ಸಿಲ್ ಅಂತ ಹೇಳ್ತೀವಿ ನಾವು, ಅಥವಾ ಕಾರ್ಬನ್ ಡೈಜಿಮ್ ಅಂತ ಹೇಳ್ತೀವಿ, ಪ್ರತಿ ಲೀಟ್ರ್ ನೀರಿಗೆ 1 gram ಹಾಕಿ ನೀವು ಸಿಂಪರಣೆ ಮಾಡಿದಾಗ ನೀವು ಬೂದು ರೋಗವನ್ನು ಕೂಡ ನಾವು ತಡೆಗಟ್ಬೋದು. ಇಲ್ಲಿ ಕಲ್ಲಂಗಡಿಯಲ್ಲಿ ಕಾಯಿ ಒಂದು ಸೈಜ್ ಆಗತ್ತೆ, ಹರಿಬೇಕಾದದ್ದು ಒಂದು ಹಂತ ರೈತರು ಹೇಗೆ ಗಮನಿಸ್ಬೇಕಂತೀರಿ? ಯಾವ ಹಂತ ಒಮ್ಮೆ ಗೊತ್ತಾಗೋದಿಲ್ಲ, ಹರಿದು ಬಿಡ್ತಾರೆ ಕಾಯಿ, ಇನ್ನೂ ಒಳಗೆ ಕೆಂಪಾಗಿರಂಗಿಲ್ಲ, ಮೆಚೂರಿಟಿ ಆಗಿರಂಗಿಲ್ಲ, ಹೇಗೆ ಇಲ್ಲಿ ಹರಿಯೋದು ಗಮನಿಸಬೇಕಾಗತ್ತೆ? ಅಂದರೆ ಕೊಯ್ಲು ಮಾಡೋದು ಒಂದು ಹಂತವನ್ನು ಹೇಗೆ ಕಂಡಿಡಬೇಕು ರೈತರು? ಇಲ್ಲಿ ರೈತರಿಗೆ ನಮಗೆ ಸೈಜ್ ಬರುತ್ತೆ ಅಂತೇಳಿ ಕಟಾವು ಮಾಡೋದ್ರಿಂದ ಸ್ವಲ್ಪ ಹಾನಿ ಕೂಡ ಒಳಗಾಗ್ತಿದ್ದಾರೆ ರೈತರು ಇತ್ತೀಚಿನ ದಿನಗಳಲ್ಲಿ. ಏನು ಮಾಡ್ಬೇಕಂತಂದರೆ ನಮಗೆ ಅದರದ್ದೊಂದು ಇಂಡಿಕೇಷನ್ ಇರುತ್ತೆ. ಅದು ಹೆಂಗಂತಂದರೆ ಹಣ್ಣು ಚೆನ್ನಾಗಿ ದೊಡ್ಡ ಸೈಜ್ ಬಂದಿದೆ ಅಂತಂದಮೇಲೆ ಅದು ಹಣ್ಣಾಗಿರುತ್ತೆ ಅಂತೇಳಿ ನಾವು ತಿಳ್ಕೊಳೋದು ಅದು ತಪ್ಪು ಕಲ್ಪನೆ. ಯಾಕಂತಂದರೆ ಏನು ಮಾಡ್ಬೇಕಂತಂದರೆ ಅದ್ರ ತುದಿ ಆಕಾರದಲ್ಲಿ ನಮಗೇನು ಇರುತ್ತಲ್ಲ ಅದು ಸ್ಟೆಮ್ ಅಂತ ಏನು ಇರ್ತಾವಲ್ಲ ಅದೇನಂತಂದರೆ ಅದು ಪೂರ್ತಿ ಒಣಗು ರೂಪದಲ್ಲಿನೂ ಬರುತ್ತೆ. ಆಮೇಲೆ ನಮಗೇನಾಗತ್ತಂದರೆ ಎಲ್ಲಿ ಹಣ್ಣನ್ನು ಎತ್ತಿ ಹಿಡಿದು ಅದನ್ನು ಬಾರಿಸಿದರೆ ಒಂದು ಡಲ್ ಸೌಂಡ್ ಬರುತ್ತೆ ನಮಗೆ, ಅದರ ಆಕಾರವನ್ನು ಕೂಡ ನಾವು ಗುರುತಿಸಿ ನಾವು ಕಟಾವನ್ನು ಮಾಡ್ಬೋದು. ಆಮೇಲೆ ಇನ್ನೊಂದೇನಂತಂದರೆ ಎಲೆಗಳ ಭಾಗ ಏನಾಗುತ್ತೋ ಹಳದಿ ಆಕಾರದಕ್ಕೆ ತಿರುಗ್ತಾವೆ ನಮಗೆ, ಅದಕ್ಕೆ ಆ ಟೈಮಲ್ಲಿ ಕೂಡ ನಾವು ಇದು ಕೂಡ ನಮಗೆ ಇಂಡಿಕೇಶನ್ ತೋರಿಸ್ತೆ, ಆ ಟೈಮ್ ಕೂಡ ನಾವು ಅದನ್ನು ಕಟಾವು ಮಾಡ್ಕೋಬೋದು. ನೀವು ಸಾಕಷ್ಟು ಕ್ಷೇತ್ರ ಮಟ್ಟದಲ್ಲೆಲ್ಲ ಹೋಗಿರ್ತೀರಿ, ಕಲ್ಲಂಗಡಿ ತೋಟಗಳಿಗೆ ಭೇಟಿ ಕೊಟ್ಟಿರ್ತೀರಿ, ರೈತರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸಿದ್ರೆ ಏನು ತಪ್ಪು ಮಾಡ್ತಿರ್ತಾರೆ ರೈತರು? ಇನ್ನೊಂದೇನಂತಂದರೆ ರೈತರು ಸ್ಪೇಸಿಂಗ್ ಮೇಂಟೈನ್ ಮಾಡೋದಿಲ್ಲ, ಅಂತರ ಚೂಪ್ ಕರೆಕ್ಟ್ ಮೇಂಟೈನ್ ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದೇನಂತಂದರೆ ಸ್ವಲ್ಪ ಸ್ಪ್ರೇ ಮಾಡೋದು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಆಗಲಿ, ಈ ಥರ ಸೈರು ಕೀಟಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಇಂಥರ ಟ್ರ್ಯಾಪ್ಸ್ಗಳನ್ನು ಕೂಡ ಅಳವಡಿಕೆ ಮಾಡ್ಕೊಂಡೋದಿಲ್ಲ. ಇನ್ನೊಂದೇನಂತಂದರೆ ಸ್ವಲ್ಪ ನಾವು ಹೇಳ್ತೀವಿ ಹರಿ ನೀರಾವರಿಗಿಂತ ನಮಗೆ ಡ್ರಿಪ್ ನೀರಾವರಿನೇ ಮಾಡಿಕೊಂಡ್ರೆ ಉತ್ತಮ ಅಂಥೇಳಿ. ಆಮೇಲೆ ಯಥೇಚ್ಛವಾಗಿ ನೀರನ್ನು ಕೂಡ ಬಳಸ್ತಾರೆ ರೈತರು, ಅದಕ್ಕೋಸ್ಕರ ನಮಗೆ ಏನಂತಂದರೆ ನಮಗೆ ಯಾವ ಪ್ರಮಾಣದಲ್ಲಿ ಎಷ್ಟು ನೀರನ್ನು ಬೇಕು ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ, ಫಾರ್ ಎಕ್ಸಾಂಪಲ್ ನಿಮಗೆ ಹಳ್ಳದ ಸೈಡ್ ಆಗಲಿ ಅಥವಾ ನಮಗೆ ನದಿ ಪಕ್ಕದಲ್ಲಿ ನಾವು ಕಲ್ಲಂಗಡಿಯನ್ನು ಮಾಡಿದರೆ ಪದೇ ಪದೇ ನೀರು ಬಿಡೋದು ಅವಶ್ಯಕತೆ ಏನಿಲ್ಲ. ಯಾಕಂತಂದರೆ ಅದು ಕಲ್ಲಂಗಡಿ ಬೆಳೆ ತನ್ನಿಂದ ತಾನೇ ಕೂಡ ಅದನ್ನು ನೀರು ಹಿಡ್ಕೊಂಡು ಕೆಪಾಸಿಟಿಯನ್ನು ಕೂಡ ತನ್ನ ಹತ್ರ ಬೆಳೆಸ್ಕೊಂಡಿದೆ. ಅದಕ್ಕೋಸ್ಕರ ನಮಗೆ ವಾತಾವರಣಕ್ಕೆ ಅನುಗುಣವಾಗಿ ನಾವು ನೀರನ್ನು ಕೂಡ ನಾವು ಬೆಳೆಸೋದು ಒಳ್ಳೆಯದು. ಕಲ್ಲಂಗಡಿಯನ್ನು ರಾಶಿ ಮಾಡಿದ ಮೇಲೆ ಎಷ್ಟು ದಿನವರೆಗೆ ಇದನ್ನು ಸಂಗ್ರಹಣೆ ಮಾಡ್ಬೋದು ಅಂತಿರ್ತಾವೆ? ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಕಲ್ಲಂಗಡಿ ಎಷ್ಟು ದಿವಸವರೆಗೆ ನಾವು ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ? ನಾವು ಕಲ್ಲಂಗಡಿಯನ್ನು ಕಾಮನ್ ಆಗಿ ನಾವು ನೋಡೋದ್ರಿಂದ ಈಗೇನಾಗಿದೆ ಅಂದರೆ ನಾವು ಹಾರ್ವೆಸ್ಟಿಂಗ್ ಮಾಡಿದ ತಕ್ಷಣ ನಾವು ಮಾರಾಟಕ್ಕೆ ಹೋಗಿ ನಮ್ಮ ಇವತ್ತಿಂದ ಮಾರಾಟ ಆಗುತ್ತೆ ಅಂತೇಳಿ ನಾವು ಅಂದ್ಕೊಳೋದು ತಪ್ಪು. ಯಾಕಂತಂದರೆ ನಮಗೆ ಕನ್ಸ್ಯೂಮರ್ ಯಾವ ರೀತಿ ಡಿಮ್ಯಾಂಡ್ ಮಾಡೋದ್ರೆ ಅದಕ್ಕೆ ನಾವು ಅನುಗುಣವಾಗಿ ನಾವು ಮಾರಾಟ ಮಾಡಬೇಕಾಗತ್ತೆ. ಇದನ್ನೇನೂ ಇಲ್ಲ ಅಂತಲೂ 8-10 ದಿನದ ತನನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ಇಡ್ಬೋದು. ಯಾಕಂತಂದರೆ 90% ನೀರಿನ ಪ್ರಮಾಣನೇ ಹೊಂದಿರುತ್ತೆ ಕಲ್ಲಂಗಡಿಯಲ್ಲಿ, ಅದಕ್ಕೋಸ್ಕರ ನಾವು 8-10 ದಿನ ತನ ಕೂಡ ನಾವು ಸಂಗ್ರಹಣೆ ಮಾಡಿ ಇಟ್ಕೊಳ್ಬೋದು. ಈಗ ಬಳ್ಳಿಯಲ್ಲಿನೇ ಧಾರಣೆ ಇಲ್ಲ, ಇವತ್ತು ನಾನು ಲೇಟಾಗಿ ಮಾಡಿರೋ ಅಂತೇಳಿ ಮೆಚೂರ್ಡ್ ಆದಂತ ಒಂದು ಕಾಯಿಯನ್ನು ಬಳ್ಳಿಯಲ್ಲಿನೇ ಎಷ್ಟು ದಿವಸ ಬಿಡ್ಬೋದು? ಅಲ್ಲೇ ಬಳ್ಳಿಯಲ್ಲಿ ಬಿಟ್ಟರೆ ಏನಾಗುತ್ತೆ ಕಾಯಿಗೆ? ನಾವು ಬಳ್ಳಿಯಲ್ಲಿ ಬಿಡೋದ್ರಿಂದ ನಮಗೆ ಸ್ವಲ್ಪ ಹಾನಿಯನ್ನು ಒಳಗಿಸ್ಬೋದು. ಯಾಕಂತಂದರೆ ನಮಗೆ ಬಳ್ಳಿಯಲ್ಲಿ ಬಿಟ್ಟರೆ ಏನು ತಪ್ಪೇನಿಲ್ಲ, ಸ್ವಲ್ಪ ಇನ್ನು 8-15 ದಿನ ಕೂಡ ನಾವು ಬಿಡ್ಬೋದು. ಬಟ್ ಏನಂತಂದರೆ ಬಳ್ಳಿಯಲ್ಲಿ ಬಿಟ್ಟಾಗ ಅದನ್ನು ಸ್ವಲ್ಪ ತಿರುಗಿಸಿ ಇಡ್ತಾ ಇರಬೇಕು, ಅದನ್ನು ಡೇ ಬೈ ಡೇ ಏನು ಮಾಡ್ಬೇಕಂದ್ರೆ, ಇಲ್ಲ ಒಂದೇ ಸೈಡ್ ನೀವು ಇಟ್ಬಿಟ್ರೆ ಅಂದರೆ ಅಲ್ಲಿ ಕೊಳೆ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ. ಅದಕ್ಕೆ ಆಮೇಲೆ ನೀರು ನಿಲ್ಲಿಸಿಬಿಡ್ಬೇಕು ಅಲ್ಲಿ. ನೀರು ನಾವು ನಿಲ್ಲಿಸಲಿಲ್ಲ ಕಲ್ಲಂಗಡಿಯಲ್ಲಿ ಅಂತಂದರೆ ನಮಗೆ ಶುಗರ್ ಕಂಟೆಂಟ್ ಅಲ್ಲಿ ಕಡಿಮೆ ಆಗಿಬಿಡುತ್ತೆ, ಸ್ವೀಟ್ನೆಸ್ ಕಡಿಮೆ ಆಗುತ್ತೆ. ನಮಗೆ ನೀರು ಹೆಚ್ಚಿ ಬಿಡೋದ್ರಿಂದ ನಮಗೆ ಸ್ವೀಟ್ ಪ್ರಮಾಣದಲ್ಲಿ ಅದರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಒಣ ಹವೆಯಲ್ಲಿ ಇಟ್ಟು ಆಮೇಲೆ ಅದನ್ನು ಕಲ್ಲಂಗಡಿ ಸ್ವಲ್ಪ ತಿರುಗಿಸ್ತಾ ಇಡ್ತಾ ಇರಬೇಕು. ಏನಂತಂದರೆ ಕೆಳಭಾಗದಲ್ಲಿ ನಾವು ಭತ್ತದ ಹುಲ್ಲು ಆಗಲಿ ಅಥವಾ ಇನ್ಯಾವುದೇ ನಮ್ಮ ಹೊಲದಲ್ಲಿ ಸಿಗ್ತಕ್ಕಂಥ ಹುಲ್ಲುಗಳನ್ನು ಕಸಕಡ್ಡಿಗಳನ್ನು ಇಟ್ಟು ಅದನ್ನ ಮೇಲೆ ನಾವು ತಿರುಗಿಸಿ ಇಡ್ತಾ ಇರಬೇಕು ಡೇ ಬೈ ಡೇ. ಅಂದರೆ ನಮಗೆ ಒಂದು ಕ್ವಾಲಿಟಿ ಅಂತ ಇರೋದು. ಬಿಡ್ಬೋದು ಸರ್. ಒಳ್ಳೆಯದು ಡಾಕ್ಟರ್ ಅರವಿಂದ್ ಅವರೇ ಇದುವರೆಗೂ ಕಲ್ಲಂಗಡಿ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಒದಗಿಸಿದ ರೈತರಿಗೆ, ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ, ಏನು ಒಂದು ಕಿವಿ ಮಾತು ಕಲ್ಲಂಗಡಿ ಬೆಳೆಯುವಂಥವ್ರಿಗೆ? ನಮಗೆ ರೈತರಿಗೆ ಹೇಳುವುದಂದರೆ, ನಾವು ಯಾವುದೇ ಬೆಳೆಗಳನ್ನು ಬೆಳೆಯಲಿ ನಮಗೆ ಸೀಸನ್ ತಕ್ಕಂತೆ ನಾವು ಈಗ ಕಲ್ಲಂಗಡಿ ಫಾರ್ ಎಕ್ಸಾಂಪಲ್ ಕಲ್ಲಂಗಡಿ ತೊಗೊಂಡಾಗ ನಾವು ಅಕ್ಟೋಬರ್ ಮತ್ತು ನವಂಬರ್ನಲ್ಲಿನೇ ಸ್ಟಾರ್ಟ್ ಮಾಡಬೇಕು. ನಮಗೆ ಸ್ಥಳೀಯಗನುಗುಣವಾಗಿ ಹೊಂದಿರ್ತಕ್ಕಂಥ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಕಡಿಮೆ ಖರ್ಚು ಮಾಡಿ ಮಲ್ಚಿಂಗ್ ಮಾಡಿ ಡ್ರಿಪ್ ಮುಖಾಂತರ ಮಾಡಿದಾಗ ನಮಗೆ ಹೆಚ್ಚಿನ ಇಳುವರಿ ಬರುತ್ತೆ, ಆಮೇಲೆ ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಈ ಥರ ನೀವು ಮಾಡ್ಕೊಂಡ್ರೆ ಉತ್ತಮವಾದ ಇಳುವರಿಯನ್ನು ಕೂಡ ತಾವು ಪಡ್ಕೋಬಹುದು. ಒಳ್ಳೆಯದು. ರೈತರಿಗೆ ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಾ? ಕಲ್ಲಂಗಡಿ ಬೆಳೆಯುವಂಥವ್ರು, ಬೇರೆ ಹಣ್ಣಿನ ಬೆಳೆ ಬೆಳೆಯುವಂಥವ್ರು ಏನಾದರೂ ಮಾಹಿತಿ ಬೇಕಾಗಿತ್ತಂದರೆ ಒಮ್ಮೆ ರೈತರಿಗೆ ಫೋನ್ ಸಂಖ್ಯೆನ ಹೇಳ್ಬಿಡಿ. ಮೊಬೈಲ್ ನಂಬರ್ 9880252512. ಒಳ್ಳೆಯದು. ಇದುವರೆಗೆ ನಮ್ಮ ರೈತರಿಗೆ ಕಲ್ಲಂಗಡಿ ಬೇಸಾಯದ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಭಾರತದ ಅತಿದೊಡ್ಡ ರಾಷ್ಟ್ರೀಯ ತೋಟಗಾರಿಕೆ ಮೇಳ 2023 ಫೆಬ್ರವರಿ 22-25 ಬೆಂಗಳೂರಿನ ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಸ್ವಾವಲಂಬನೆಗಾಗಿ ನವೀನ ತೋಟಗಾರಿಕೆ ಶಿಸ್ತಿಕೆಯಡಿಯಲ್ಲಿ ಆಯೋಜಿಸಲಾಗುತ್ತಿದೆ. ಈ ಮೇಳದಲ್ಲಿ 50,000 ರೈತರು ಭಾಗವಹಿಸುತ್ತಾರೆ ಹಾಗೂ 250 ಹೈಟೆಕ್ ಮಳಿಗೆಗಳು, ಹಣ್ಣು ತರಕಾರಿ ಹೂವುಗಳ ಸುಧಾರಿತ ತಂತ್ರಜ್ಞಾನಗಳ ನೇರ ಪ್ರದರ್ಶನ, ಪ್ರಾಯೋಗಿಕ ತರಬೇತಿ ಕಾರ್ಯಾಗಾರಗಳು ಇರುತ್ತವೆ ಮತ್ತು ರೈತ ವಿಜ್ಞಾನಿಗಳ ಸಂವಾದವನ್ನು ಒಳಗೊಂಡಿದೆ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರಕಟಣೆಯ ನಂತರ ಇದೀಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವಂತಹ ಸಮಯ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನೀರಾವರಿಯನ್ನು ಹೊಂದಿರುವಂತಹ ರೈತ ಬಾಂಧವರು ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡ್ಕೋಬಹುದು. ಹಿಂಗಾರಿ ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಕಡಾ ಶಕ್ತಿಯೂ ಕೂಡ ಹೆಚ್ಚಿಸುತ್ತದೆ. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ರೈತ ಬಾಂಧವರು ಒಣಗಿಸಬೇಕು. ಅಂತಂದರೆ ಏಕದಳ ಧಾನ್ಯಗಳ ತೇವಾಂಶ 11%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8% ಮತ್ತು ತರಕಾರಿ ಬೀಜಗಳು 5%-6%. ಇದರಿಂದ ಈ ಬೀಜಗಳು ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ರೈತ ಬಾಂಧವರು ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಇನ್ನು ಭತ್ತವನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಗಳ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಇನ್ನು ಭತ್ತ ನಾಟಿ ಮಾಡಿದ 3-6 ನಂತರ ಮತ್ತು ತೆನೆ ಬರುವ ಹಂತಗಳಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣದ ಬಾಧೆಯನ್ನು ಹತೋಟಿ ಮಾಡಲು 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪ್ರೊಪ್ರೋನಿಲ್ 5 SCಯನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ರೈತ ಬಾಂಧವರು ಕಾಯಿ ಕಟ್ಟುವ ಹಂತದಲ್ಲಿ ಹಾಗೂ ಮಾಗುವ ಹಂತದವರೆಗೆ ಪ್ರತಿ 15-20 ನೀರನ್ನು ಕೊಡಬೇಕು. ಜಾನುವಾರುಗಳಿಗೆ ಸಮತೋಲನ ಪಶು ಆಹಾರವನ್ನು ಕೊಡಬೇಕು. ಅಂತಂದರೆ ಒಣಮೇವು, ಹಸಿರು ಮೇವು ಮತ್ತು ದಾಣೆ ಮಿಶ್ರಣವನ್ನು ತಿನ್ನಿಸುವುದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ, ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಲ್ಯಾಣ ಕರ್ನಾಟಕ ಉತ್ಸವ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಫೆಬ್ರವರಿ 24, 25 ಮತ್ತು 26ರಂದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಆಯೋಜಿಸಿರುವ ಕಾರ್ಯಕ್ರಮ. ಫೆಬ್ರವರಿ 24ರಂದು ಕಲಬುರಗಿ ನಗರದಲ್ಲಿ ಪ್ರದೇಶದ ಕಲೆ, ಸಾಹಿತ್ಯ ಮತ್ತು ಶ್ರೀಮಂತ ಸಂಸ್ಕೃತಿಯ ಭವ್ಯ ಮೆರವಣಿಗೆ ಸಾಗಲಿದ್ದು, 7 ಜಿಲ್ಲೆಗಳ ಸಾಂಸ್ಕೃತಿಕ ಹಿರಿಮೆ ಹಾಗೂ ಅಭಿವೃದ್ಧಿ ಕಾರ್ಯ ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳ ಪ್ರದರ್ಶನವಾಗಲಿದೆ. ಐತಿಹಾಸಿಕ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬನ್ನಿ, ಭಾಗವಹಿಸಿ. ಕೆಳಗರೆ ಇದೀಗ ಕೇಳೋಣ ಕುಷ್ಟಗಿಯ ಬನ್ನಿಗೋಳ್ ಶರಣಪ್ಪ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು. ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸನ್ನೋತೆ ದೇಹಿ ಗಣಪತಿ ವಿಭೋ ದೇಹಿ ಸನ್ನೋತೆ ಹರನ ಶೌರ್ಯ ಶರಧಿ ಚಂದ್ರ ಪರಮೋದಾಯ ಮೋದ ಸಾಂದ್ರ ಹರ ಹರನ ಶೌರ್ಯ ಶರಧಿ ಚಂದ್ರ ಪರಮೋದಾಯ ಮೋದ ಸಾಂದ್ರ ಹರ ಶರಣು ಮಾಡ್ಪೆ ವರ ಗಣೇಂದ್ರ ಶರಣು ಮಾಡ್ಪೆ ವರ ಗಣೇಂದ್ರ ವರದಿ ನುತಿ ಸುವೆ ವಿಭೋ ದೇಹಿ ಸನ್ನೋತೆ ಶಾಂಭವಿ ಮುಖ ಬಿಂಬ ಮೋದ ಜಂಬು ವೈರಿ ವಿನೂತ ಪಾದ ಶಾಂಭವಿ ಮುಖ ಬಿಂಬ ಮೋದ ಜಂಬು ವೈರಿ ವಿನೂತ ಪಾದ ಶಾಂಭವಿ ಕಂಬು ಕಂದರೇ ವಿಭೋ ದೇಯಿ ಸನ್ನು ಶರಣು ಮಾಡ್ಬೆ ಬರಗಣೇಂದ್ರ ಭರದಿ ನುತಿಸುವೆ ಈಗ ಬರದಿ ನುತಿಸುವೆ ದೇಹಿ ಗಣಪತಿಯೇ ವಿಭೋ ದೇಹಿ ಸನ್ನು ನಡಸಿ ಕೊಡುವೆನೆಂದೋ ನುಡಿದ ನುಡಿದ ಭಾಷೆಯ ನೀನ ನಡಸಿ ಕೊಡುವೆನೆಂದೋ ನುಡುರಾಯನೇ ಈಗ ನುಡುರಾಯನೇ ಈಗ ಕೊಡು ಎನಗೆ ಅಭಯವ ಆ ಸುತಗೆ ಚದುರ ಮನ್ಮಥನಿಗೆ ಪದುಮ ಪದುಮನ ಭನ ಸುತಗೆ ಚದುರ ಮನ್ಮಥನಿಗೆ ಸುರತೀರದಿ ದೇವಿಯ ಕೊಟ್ಟು ಸುರತೀರದಿ ದೇವಿಯ ಕೊಟ್ಟು ಮುದವಿ ಮದುವೆಯ ಮಾಡು ಆ ಜನಕನೆಂಬ ದೀರ ಕೇಶವ ಹರಿ ಮರ ಮರ ಜನಕನೆಂಬ ದೀರ ಕೇಶವ ಹರಿ ಮೂರು ಲೋಕವನ್ನು ಮೂರು ಲೋಕವನ್ನು ಸತತದಿ ಕಾಯುವ ಆ ಆ ಧರುಣಿ ಪಾಲನೆ ಕೇಳು ಕರುಣಾವನಿ ತಾಳು ತರುಣಿಯಳು ಕರ ಮುಗಿಯುವೆನ ಆ ಧರುಣಿ ಕರುಣಿ ಪಾಲನೆ ಕೇಳು ಕರುಣಾವನಿ ತಾಳು ತರುಣಿಯಳು ಕರ ಮುಗಿಯುವೆನಾ ಆ